ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ರಾಷ್ಟೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತದೆ. ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ನೇಗಿಲು ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಡಾಕ್ಟರ್ ಚೈತ್ರ ಅಂತ. ನಾನು ಕತ್ತಲಗೆರೆ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮಗೆಲ್ಲರಿಗೂ ರಸಮೇವು ಹೆಂಗೆ ತಯಾರು ಮಾಡೋದು ಅಂತ ಹೇಳ್ಕೊಡ್ಬೇಕಂತ ಅನ್ಕೊಂಡಿದ್ದೀನಿ. ಯಾಕೆ ರಸಮೇವು ಮಾಡ್ಬೇಕಂತ ಹೇಳಿದ್ರೆ, ಹೆಚ್ಚಿನ ಪ್ರದೇಶಗಳಲ್ಲಿ ಇವಾಗ ಎಲ್ಲಾ ಟೈಮಲ್ಲಿ ಅಂದ್ರೆ ಎಲ್ಲಾ ಸಮಯದಲ್ಲೂ ನಮಗೆ ಒಣಹುಲ್ಲು ಸಿಗ್ತಾ ಇಲ್ಲದ ಕಾಲದಲ್ಲಿ ನಾವೇನ್ ಮಾಡ್ತೀವಿ, ಹಸುಗಳಿಗೆ ಬರೀ ಹಿಂಡಿ ಭೂಸ ಅಷ್ಟೇ ಕೊಟ್ಟು ಹಾಲು ಉತ್ಪಾದನೆ ಹೆಚ್ಚಳ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ಆದ್ರೆ ಆಗದಿಲ್ಲ. ಯಾಕಂತ ಹೇಳಿದ್ರೆ, ಬರೀ ಹಿಂಡಿ ಭೂಸಾಯಿಂದ ನಾವು ಅವುಗಳ ಹಾಲು ಉತ್ಪಾದನೆ ಆಗಿರ್ಬೋದು ಅಥವಾ ಫ್ಯಾಟ್ ಕಂಟೆಂಟ್ ಆಗಿರ್ಬೋದು ಅಥವಾ SNF ಅಂತ ಏನ್ ಹೇಳ್ತೀವಿ, ಇವು ಯಾವ ಹೆಚ್ಚಿಗೆ ಮಾಡೋಕ್ ಆಗೋದಿಲ್ಲ. ಅದಕ್ಕೆ ಒಂದು ಉತ್ತಮ ವಿಧಾನ ಅಂತ ಹೇಳಿದ್ರೆ ರಸಮೇವು ತಯಾರ್ ಮಾಡಿ ಇಟ್ಕೊಳ್ಳೋದು. ಬಹುವಾರ್ಷಿಕ ಜೋಳ ಅಥವಾ ಹೈಬ್ರಿಡ್ ನೇಪಿಯರ್ ಅಥವಾ ಮೆಕ್ಕೆಜೋಳ ಮೇವಿನ ಬೆಳೆಗಳಿಂದನಾದ್ರೂ ಕೂಡ ನೀವು ರಸಮೇವಿಗೆ ಉಪಯೋಗಿಸಬಹುದು. ಇದನ್ನ ಯಾವ ತರ ಮಾಡ್ಬೇಕಂತ ಹೇಳಿದ್ರೆ, 70-80 ದಿನದ ಮೆಕ್ಕೆಜೋಳ ಅಂದ್ರೆ ನಾವ್ ಏನಂತ ಹೇಳ್ತೀವಿ, ಮಿಲ್ಕಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಅಂದ್ರೆ ಕಾಳನ್ನ ಹಿಂಡಿದಾಗ ಅಥವಾ ಒತ್ತದಾಗ ಅದರಿಂದ ಹಾಲು ಬರಬೇಕು, ಆ ತರ ಸ್ಟೇಜ್ ಅಲ್ಲಿರೋ ಜೋಳ ಅಥವಾ ಬೇರೆ ಮೇವಿನ ಬೆಳೆಗಳನ್ನ ಉಪಯೋಗಿಸಬೇಕು. ಯಾಕಂತಂದ್ರೆ ಇದರಲ್ಲಿ ಸಕ್ಕರೆ ಅಂಶ ತುಂಬಾ ಇರೋದ್ರಿಂದ ಲ್ಯಾಕ್ಟಿಕ್ ಆಸಿಡ್ ಅಂತ ನಾವ್ ಹೇಳ್ತೀವಿ, ಇದು ಹೆಚ್ಚಾಗಿರುತ್ತೆ. ಸೊ ಇದು ಹೆಚ್ಚಾದಾಗ ಏನಾಗುತ್ತೆ, ಬಹಳ ಕಾಲ ನೀವು ಈ ರಸಮೇವನ್ನ ಉಳಿಸ್ಕೋಬಹುದು. ಅಂದ್ರೆ ಸೊ ಅದರಿಂದ ನೀವು 70-80 ದಿನದ ಮೆಕ್ಕೆಜೋಳವನ್ನ ನೀವು ಉಪಯೋಗಿಸಬಹುದು. ಆಮೇಲೆ ಏನ್ ಮಾಡ್ತೀರಾ, ಇದನ್ನ ಕಟಾವು ಮಾಡಿ 2 ಗಂಟೆಗಳ ಕಾಲ ನಿಮ್ಮ ಹೊಲದಲ್ಲೇ ಒಣಗಿಸಿ. ಯಾಕೆ ಒಣಗಿಸ್ಬೇಕಂತ ಹೇಳಿದ್ರೆ, ಇದರಲ್ಲಿ ಹಸಿ ಅಂಶ ಅಂದ್ರೆ ಏನು, ತೇವಾಂಶ ಜಾಸ್ತಿ ಇರೋದ್ರಿಂದ ಇದನ್ನ ಒಣಗಿಸಿದಾಗ ಏನಾಗುತ್ತೆ, ನೀವು ಹೆಚ್ಚು ದಿನಗಳ ಕಾಲ ರಸಮೇವನ್ನ ನೀವು ಇಟ್ಕೋಬಹುದು. ಕಟಾವು ಮಾಡಿದ ಮೇವನ್ನ ಚಾಪ್ ಚಾಪ್ ಕಟ್ರಿಂದ ಪುಡಿ ಪುಡಿಯಾಗಿ ಮಾಡ್ಕೋಬೇಕು. ಸೊ 1 ಟನ್ ನೀವು ಮೇವನ್ನು ಕಟಾವು ಮಾಡಿಟ್ಕೊಂಡ್ರೆ ಅದಕ್ಕೆ ನಿಮಗೆ 1 ಕೆಜಿ ಉಪ್ಪು ಬೇಕಾಗುತ್ತೆ, 2 ಕೆಜಿ ಬೆಲ್ಲ ಬೇಕಾಗುತ್ತೆ, 100 ಗ್ರಾಂ ಯೂರಿಯಾ ಬೇಕಾಗುತ್ತೆ, ಮತ್ತೆ 1 ಕೆಜಿ ಖನಿಜ ಮಿಶ್ರಣ ಅಂದ್ರೆ ಮಿನರಲ್ ಮಿಕ್ಸ್ಚರ್ ಅಂತ ಹೇಳಿ ನಿಮ್ಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನ ಉಪಯೋಗಿಸಿ ರಸಮೇವನ್ನ ತಯಾರು ಮಾಡ್ಬೋದು. ಇದರಲ್ಲಿ 3 ತರ ಮಾಡ್ಬೋದು. 1, ಸೈಲೇಜ್ ಬ್ಯಾಗ್ಸ್ ಅಂತ ಸಿಗುತ್ತೆ, ಇದಕ್ಕಂತಾನೆ ಒಂದು ಪಾಲಿಥಿನ್ ಬ್ಯಾಗ್ ಸಿಗುತ್ತೆ ರಸಮೇವು ಮಾಡೋದಕ್ಕಂತಾನೆ, ಅದರಲ್ಲಾದ್ರೂ ಮಾಡ್ಕೋಬಹುದು, ಇಲ್ಲವ ತೊಟ್ಟಿಗಳಲ್ಲಿ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಪ್ಲಾಸ್ಟಿಕ್ ಡ್ರಮ್ ನಲ್ಲಿ ನೀವು ಮಾಡ್ಕೋಬಹುದು. ಪ್ಲಾಸ್ಟಿಕ್ ಡ್ರಮ್ ನಲ್ಲಿ ಮಾಡೋದು ಹೆಂಗಂತ ಹೇಳಿದ್ರೆ, ಪ್ಲಾಸ್ಟಿಕ್ ಡ್ರಮ್ ಪೂರ್ತಿಯಾಗಿ ಒಣಗಿರಬೇಕು, ಅದರಲ್ಲಿ ತೇವಾಂಶ ಯಾವುದು ನಮ್ಗೆ ಕಾಣಬಾರ್ದು. ಆತರ ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಕಟಾವು ಮಾಡಿದ ಅಂದ್ರೆ ಚಾಫ್ ಕಟರ್ ನಿಂದ ನೀವು ಕಟಾವು ಮಾಡಿದ್ದ ಮೇವನ್ನು 10 ಸೆಂಟಿಮೀಟರ್ ಅಷ್ಟು ಹರಡ್ಕೋಬೇಕು ಮೊದಲು. ಆಮೇಲೆ ಮಿಶ್ರಣ ಮಾಡಿದ ಬೆಲ್ಲ ಉಪ್ಪು ಯೂರಿಯಾ ಮತ್ತು ಖನಿಜ ಮಿಶ್ರಣವನ್ನು 1 ಪದರ ಹಾಕಬೇಕು. ಈ ತರ ಪದರದ ಮೇಲೆ ಪದರ, 1 ಪದರ ಮೇವು ಇನ್ನೊಂದು ಪದರ ಮಿಶ್ರಣಗಳನ್ನು ಹಾಕಿ ಕಟ್ಟಿಗೆಯಿಂದ ಒತ್ತಬೇಕು, ಎಲ್ಲೂ ನಿಮಗೆ ಗಾಳಿ ಆಡಲು ಅವಕಾಶವನ್ನು ಕೊಡಬಾರದು. ಈ ತರ ಮಾಡಿ ಮೇಲ್ಗಡೆ ಒಣ ಹುಲ್ಲನ್ನು ಹೊದಿಸಿ ಅದರ ಮೇಲೆ ಒಂದು ಪಾಲಿಥಿನ್ ಶೀಟ್ ಅನ್ನು ಹಾಕಿ ನೀವು ಪ್ಲಾಸ್ಟಿಕ್ ಡ್ರಮ್ ನ ಮುಚ್ಚಿದಾಗ ಎಲ್ಲೂ ಗಾಳಿ ಆಡಕ್ಕೆ ಅವಕಾಶ ಇಲ್ಲದಿರೋ ತರ ಮುಚ್ಚಿ, ಒಂದು ದೊಡ್ಡದಾದ ಗಾತ್ರದ ಅಂದ್ರೆ ವೇಟ್ ಅಂತ ಹೇಳ್ತೀವಿ ಅಂದ್ರೆ ಯಾವ್ದಾದ್ರು ಒಂದು ಕಲ್ಲು ಅನ್ನ ಇಟ್ಟರೆ ಏನಾಗುತ್ತೆ, ಎಲ್ಲೂ ಗಾಳಿ ಆಡಲ್ಲ, ಮತ್ತೆ ಇದನ್ನ ಮಳೆಯಿಂದ ನೀವು ರಕ್ಷಿಸಿಕೊಳ್ಳಬೇಕು. ಈ ತರ ಮಾಡಿದಾಗ ಏನಾಗುತ್ತೆ, 45 ದಿನಗಳಾದ್ಮೇಲೆ ನಿಮಗೆ ರಸಮೇವು ಸಿಗುತ್ತದೆ. ಈ ರಸಮೇವನ್ನ ನೀವು ಬೇರೆ ಹುಲ್ಲಿನ ಜೊತೆ ಕೊಡೋದ್ರಿಂದ ಬಹಳ ಬೇಗ ಪಶುಗಳು ಇದಕ್ಕೆ ಹೊಂದಿಕೊಳ್ತವೆ, ಹಾಗೂ ನಿಮ್ಮ ಹಾಲಿನ ಉತ್ಪಾದನೆ ಮತ್ತು ಫ್ಯಾಟ್ ಮತ್ತು SNF ಕಂಟೆಂಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 9845212182. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಅರಳೋ ಚೆನ್ನ, ಮಕ್ಕಳ ನಗು ಚೆನ್ನ, ಕಡಾರ ರೂಪೆಲ್ಲ ಬಾರದಿರಲಿ, ಮಕ್ಕಳು ಎಂದೆಂದು ನಗುತ್ತಲಿರಲಿ.

ಹರಳು ಬೀಜ ಕನಿಷ್ಠ ಮತ್ತು ಗರಿಷ್ಠ 6,439 ರೂಪಾಯಿಗಳು. ಕೌಪಿಯ ಅಲಸಂದೆ 5,509 ರೂಪಾಯಿಗಳಿಂದ ಗರಿಷ್ಠ 6,915 ರೂಪಾಯಿಗಳು. ನೆಲಗಡಲೆ ಶೇಂಗಾ 4,209 ರೂಪಾಯಿಗಳಿಂದ ಗರಿಷ್ಠ 7,209 ರೂಪಾಯಿಗಳು. ಹುರುಳಿಕಾಳು ಕನಿಷ್ಠ ಮತ್ತು ಗರಿಷ್ಠ 4,456 ರೂಪಾಯಿಗಳು. ಜೋಳ ಹೈಬ್ರಿಡ್ 2,121 ರೂಪಾಯಿಗಳು ಕನಿಷ್ಠವಾಗಿದ್ದರೆ ಗರಿಷ್ಠ 2,679 ರೂಪಾಯಿಗಳು. ಮೆಕ್ಕೆಜೋಳ 2,070 ರೂಪಾಯಿಗಳಿಂದ 2,216 ರೂಪಾಯಿಗಳು. ನವಣೆ 2,756 ರೂಪಾಯಿಗಳಿಂದ 2,830 ರೂಪಾಯಿಗಳು. ಹಾಗೆಯೇ ರಾಗಿ ಕನಿಷ್ಠ ಮತ್ತು ಗರಿಷ್ಠ 2,223 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ 3,556 ರೂಪಾಯಿಗಳಿಂದ 6,180 ರೂಪಾಯಿಗಳು. ತೊಗರಿ 5,569 ರೂಪಾಯಿಗಳಿಂದ 5,730 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಆಪಿ ಅಡಿಕೆ 45,200 ರೂಪಾಯಿಗಳಿಂದ ಗರಿಷ್ಠ 45,600 ರೂಪಾಯಿಗಳು. ಬೆಟ್ಟೆ ಅಡಿಕೆ 33,800 ರೂಪಾಯಿಗಳಿಂದ 34,200 ರೂಪಾಯಿಗಳು. ಕೆಂಪುಗೋಟು ಅಡಿಕೆ 29,400 ರೂಪಾಯಿಗಳಿಂದ 29,800 ರೂಪಾಯಿಗಳು. ರಾಶಿ ಅಡಿಕೆ 44,700 ರೂಪಾಯಿಗಳಿಂದ 45,100 ರೂಪಾಯಿಗಳು. ದಾವಣಗೆರೆಯಲ್ಲಿ ಸೇಬು 4,500 ಪ್ರತಿ ಕ್ವಿಂಟಲ್ಗೆ ಕನಿಷ್ಠವಾಗಿದ್ದರೆ ಗರಿಷ್ಠ 7,000 ರೂಪಾಯಿಗಳು. ಬೂದಗುಂಬಳಕಾಯಿ 600 ರೂಪಾಯಿಗಳಿಂದ 1,000 ರೂಪಾಯಿಗಳು. ಏಲಕ್ಕಿ ಬಾಳೆ 3,200 ರೂಪಾಯಿಗಳಿಂದ 3,500 ರೂಪಾಯಿಗಳು. ಪಚ್ಚಬಾಳೆ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಹುರುಳಿಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಬೀಟ್ರೋಟ್ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಹಾಗಲಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು. ಸೋರೆಕಾಯಿ 1,500 ರೂಪಾಯಿಗಳಿಂದ 2,000 ರೂಪಾಯಿಗಳು. ಬದನೆಕಾಯಿ 3,000 ರೂಪಾಯಿಗಳಿಂದ 3,500 ರೂಪಾಯಿಗಳು. ಗೋರಿಕಾಯಿ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು. ಎಲೆಕೋಸು 300 ರೂಪಾಯಿಗಳಿಂದ 500 ರೂಪಾಯಿಗಳು. ಕ್ಯಾರೆಟ್ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು. ಹೂಕೋಸು 500 ರೂಪಾಯಿಗಳಿಂದ 800 ರೂಪಾಯಿಗಳು. ಸಪೋಟೊ 1,000 ರೂಪಾಯಿಗಳಿಂದ 1,800 ರೂಪಾಯಿಗಳು. ಹತ್ತಿ ಕನಿಷ್ಠ ಮತ್ತು ಗರಿಷ್ಠ 7,112 ರೂಪಾಯಿಗಳು. ಸೌತೆಕಾಯಿ 1,800 ರೂಪಾಯಿಗಳಿಂದ 2,500 ರೂಪಾಯಿಗಳು. ನುಗ್ಗೆಕಾಯಿ 6,000 ರೂಪಾಯಿಗಳಿಂದ 7,000 ರೂಪಾಯಿಗಳು. ಅವರೆಕಾಯಿ 3,800 ರೂಪಾಯಿಗಳಿಂದ 4,200 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ 2,600 ರೂಪಾಯಿಗಳಿಂದ 4,000 ರೂಪಾಯಿಗಳು. ದಾಳಿಂಬೆ 3,500 ರೂಪಾಯಿಗಳಿಂದ 4,000 ರೂಪಾಯಿಗಳು. ಮೂಲಂಗಿ 1,200 ರೂಪಾಯಿಗಳಿಂದ 1,600 ರೂಪಾಯಿಗಳು. ಟೊಮ್ಯಾಟೊ 1,400 ರೂಪಾಯಿಗಳಿಂದ 1,600 ರೂಪಾಯಿಗಳು. ತೊಗರಿ 5,850 ರೂಪಾಯಿಗಳಿಂದ 6,000 ರೂಪಾಯಿಗಳು. ಕಲ್ಲಂಗಡಿ 1,000 ರೂಪಾಯಿಗಳಿಂದ 1,500 ರೂಪಾಯಿಗಳು. ಇನ್ನು ಬಳ್ಳಾರಿ ಮಾರುಕಟ್ಟೆಯನ್ನು ನೋಡೋದಾದರೆ ಅಲಸಂದೆ ಕಾಳು ಕನಿಷ್ಠ ಮತ್ತು ಗರಿಷ್ಠ 5,555 ರೂಪಾಯಿಗಳು. ಸಜ್ಜೆ ಹೈಬ್ರಿಡ್ 6,659 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠವಾಗಿರುತ್ತದೆ. ನೆಲಗಡಲೆ ಶೇಂಗಾ 3,609 ರೂಪಾಯಿಗಳಿಂದ 7,509 ರೂಪಾಯಿಗಳು. ಹುರುಳಿಕಾಳು 4,226 ರೂಪಾಯಿಗಳಿಂದ 4,308 ರೂಪಾಯಿಗಳು. ತೊಗರಿ 3,189 ರೂಪಾಯಿಗಳಿಂದ 7,259 ರೂಪಾಯಿಗಳು. ರೈತ ಬಾಂಧವರೇ, ಇದು ಇಂದಿನ ಮಾರುಕಟ್ಟೆ ಧಾರಣೆ. ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಗಿರಿಯ ರಂಗಪ್ಪ ಸ್ವಾಮಿ ಬೆಂಡಿನ